ಅಗತ್ಯ ವಸ್ತು. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲ ರೈತ ಬಾಂಧವರಿಗೂ ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನ ವಾಣಿಯಲ್ಲಿ ತಮ್ಮ ತೋಟಗಾರಿಕೆ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ಜೊಯಿಡಾ ತಾಲೂಕಿನ ಗುಂದದ ದತ್ತಾತ್ರೇಯ ತಿಮ್ಮಪ್ಪ ಹೆಗಡೆ. ಈಗ ದತ್ತಾತ್ರೇಯ ತಿಮ್ಮಪ್ಪ ಹೆಗಡೆಯವರಿದ್ದಾರೆ, ಕೃಷಿಯಲ್ಲಿ ತೋಟಗಾರಿಕೆಯಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಳ್ತಾರೆ. ಕೃಷಿ ಅಂದರೆ ಕಷ್ಟ ಸುಖ ಇದ್ದದ್ದೇ. ಅವರು ಏನು ಹೇಳ್ತಾರೆ ಕೇಳೋಣ. ನಮಸ್ಕಾರ ದತ್ತಾತ್ರೇಯ. ನಮಸ್ಕಾರ. ಕೃಷಿ ಅಂದರೆ ಖುಷಿ ಇತ್ತು ಕಷ್ಟ ಇತ್ತು? ಕಷ್ಟದ ಸಂಗಡ ಸುಖ ಇದೆ ಸರ್, ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಪ್ರಕಾರ. ಯಾಕಂತಂದರೆ ಇವತ್ತಿನ ಈಗ ಏನು ನಾವು ತಂದೆಯವರು ಹಾಕ್ಕೊಂಡಂಥ ಮಾರ್ಗದಲ್ಲೇ ಬರ್ತಾ ಇದ್ದೀವಿ. ಬಟ್ ನಾವೇನು ಆಧುನಿಕತೆ ಕೃಷಿಗೆ ಹೋಗ್ತಾ ಇದ್ವಿಲ್ಲ ಈ ಒಂದು ಸಂದರ್ಭದಲ್ಲಿ, ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಯಾಕಂತಂದ್ರೆ ಮೊದಲನೇದಾಗಿ ಕೂಲಿ ಕಾರ್ಮಿಕರ ಸಮಸ್ಯೆ ಮತ್ತು ನಮ್ಮ ಭೂಮಿಯ ಇರುವಂತಹ ಸ್ಥಿತಿ. ಯಾಕಂತಂದ್ರೆ ನಮ್ದು ಸಮತಟ್ಟಾದಂತ ಭೂಮಿ ಇದ್ದಲ್ಲಿ ಕೆಲಸವೂ ಸಹ ಕಡಿಮೆ ಇದ್ದಿರುತ್ತದೆ. ನಮ್ದು ಸ್ವಲ್ಪ ಗುಡ್ಡಗಾಡಿನ ಇದಾದ್ರಿಂದ ಸ್ವಲ್ಪ ಎತ್ತರಕ್ಕೆ ಇರುತ್ತದೆ, ಆಮೇಲೆ ಕೆಳಗೆ ನೀರು ಹರಿದೇ ಹೋಗುತ್ತೆ. ಆ ದೃಷ್ಟಿಯಲ್ಲಿ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ. ಲೇಬರ್ ಅಂತೂ ಸಿಕ್ಕಿದ್ರೆ ಇದರಂತಹ ಒಳ್ಳೆಯ ಫಲ ಇನ್ನೊಂದಿಲ್ಲ. ನಮ್ಗೆ ಲೇಬರ್ ಕಂಟಿನ್ಯೂ ಸಿಗ್ಬೇಕು ಸರ್. ನಮ್ಗೆ ಮೊದಲನೇದು ನಮ್ ಕೃಷಿಯಲ್ಲಿ ಏನ್ ಬೇಕು ನಮ್ಗೆ, ನಮ್ಮಲ್ಲಿ ಆಲೋಚನೆಗಳೆಲ್ಲ ಬಹಳ ಇವೆ. ಕೃಷಿಯಲ್ಲಿ ಈ ರೀತಿ ನಾನು ಮಾಡ್ಬೇಕು, ಆ ರೀತಿ ಮುಂದುವರಿಸಬೇಕು, ಕೃಷಿಯಲ್ಲಿ ನಾನು ಒಂದು ಹೆಸರು ಮಾಡ್ಬೇಕು, ಅದಕ್ಕೆಲ್ಲ ಒಂದೇ ಒಂದು ತೊಡಕು ಅಂತಂದ್ರೆ ಸರ್ ಕೂಲಿ ಕಾರ್ಮಿಕರ. ಈ ಕೂಲಿ ಕಾರ್ಮಿಕರ ಸಮಸ್ಯೆ ಎಷ್ಟು ವರ್ಷದಿಂದ ಆಯ್ತು ನಿಮ್ಗೆ ಸರ್? ಅದಕ್ಕೆ ಈಗ ಒಂದು 10 ವರ್ಷದಿಂದ ಕೂಲಿ ಕಾರ್ಮಿಕರು ಇಲ್ಲ ಅಂತೇಳಲ್ಲ, ಎಲ್ಲರೂ ವಲಸೆ ಹೋಗ್ತಾರೆ ಸರ್. ನಮ್ಮ ನಿಯರೆಸ್ಟ್ ರಾಜ್ಯವಾದಂತಹ ಗೋವಾಕ್ಕೆ ನಮ್ಮಲ್ಲಿಯ ಕೂಲಿ ಕಾರ್ಮಿಕರು ವಲಸೆ ಹೋಗ್ತಾರೆ. ಅಲ್ಲಿ ಸಂಬಳ ಒಂದಿನ ಜಾಸ್ತಿ, ಕೆಲಸ ಕಡಿಮೆ, ಆ ರೀತಿಯಾಗಿ ಅವರು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ತಾಲೂಕಿನ ಕೂಲಿ ಕಾರ್ಮಿಕರು ಇವತ್ತು ಗೋವಾ ಕಡೆ ಮುಖ ಮಾಡಿದ್ದಾರೆ ಸರ್. ಈಗ ಪರ್ಮನೆಂಟ್ ಎಷ್ಟು ಜನ ನಿಮ್ಮ ಜೊತೆ ಕೆಲಸ ಮಾಡ್ತಾರೆ ಅನ್ನುವಂಥವ್ರು ಇದ್ದಾರೆ? ಪರ್ಮನೆಂಟ್ ಸರ್ ಒಂದು 6 ಮಂದಿ ನನ್ನ ಹತ್ರ ಪರ್ಮನೆಂಟ್ ಇದ್ದಾರೆ. ಕಳೆದ 30 ವರ್ಷದಿಂದ ನನ್ನೊಡನೆ ಇದ್ದಾನೆ ಸರ್. ಎಷ್ಟು ಕೊಡ್ತಾರೆ ಅವ್ರ ಕೂಲಿ ಅವರಿಗೆ ಸರ್? ವಾರ್ಷಿಕ ಲೆಕ್ಕ ಅಂತಂದ್ರೆ ಸಂಪೂರ್ಣ ಅವರ ಎಲ್ಲಾ ಜವಾಬ್ದಾರಿಯನ್ನು ನಾನೇ ನೋಡ್ಬೇಕಾಗುತ್ತೆ ಸರ್. ಮಕ್ಕಳ ಒಂದು ಎಜುಕೇಶನ್ ಇಂದ ಹಿಡಿದು ಅವರ ಆರೋಗ್ಯದಿಂದ ಮತ್ತು ಅವರ ಮನೆಯಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಕ್ಕೂ ಅಥವಾ ಅವರಿಗೇನು ಆರೋಗ್ಯದಲ್ಲಿ ಏರುಪೇರಾದ್ರೂ ಸಹಿತ ಸಂಪೂರ್ಣ ಅವರ ಹೊಣೆಯನ್ನು ನಾನೇ ಹೊರಬೇಕಾಗುತ್ತೆ. ಅಂದ್ರೆ ನನ್ನ ಮನೆಯ ಲೇಬರ್ ಹೇಳೋದಕ್ಕಿಂತ ನನ್ನ ಮನೆಯ ಇನ್ನೊಬ್ಬರು ಸದಸ್ಯರಾಗಿ ನಾನು ಅವ್ರನ್ನ ನೋಡ್ಕೊಂಡಿದ್ದೇನೆ. ಹೌದು, ಆ ರೀತಿಯಾಗಿ ಅವರು ಕೂಡ ನಮ್ಮ ಕೃಷಿಯ ಒಂದು ಭಾಗವಾಗಿ ನೋಡಿಕೊಂಡಾಗ ಕೃಷಿ ಬಗ್ಗೆ ಅವರಿಗೆ ಒಂಥರ ಎಫಿಷಿಯನ್ಸಿ ಅಂತೀವಲ್ಲ, ಅದ್ರ ಬಗ್ಗೆ ಮನಪೂರ್ವಕವಾಗಿ ಕೆಲಸ ಮಾಡುವಂತದ್ದು ನನ್ನದು ಅಂತ ಕೆಲಸ ಮಾಡುವಂತದ್ದು ಹಂಗಾಗತ್ತ? ಆಗತ್ತೆ ಸರ್. ಬಟ್ ನಮ್ಗೆ ಆ ಒಂದು ಲೇಬರ್ ಇಂದ ಸಾಕಾಗಲ್ಲ, ನಮ್ಮಲ್ಲಿ ಇನ್ನೂ ಹೆಚ್ಚಿನ ಒಂದು ಕಾರ್ಮಿಕರ ಅವಶ್ಯಕತೆ ಇದೆ ನಮ್ಮ ಭೂಮಿಗೆ ದುಡಿಲಿಕ್ಕೆ. ಇವರು ನಮ್ಮ ಭೂಮಿಯಲ್ಲಿ ದುಡಿಯುವುದರ ಜೊತೆಯಲ್ಲಿ ನಮ್ಮ ಮನೆಯ ಕೆಲಸವನ್ನು ಮಾಡಬೇಕಾಗತ್ತೆ. ಹಾಗಾಗಿ ನಮ್ಗೆ ಈ ಒಂದು ಲೇಬರ್ ಸಮಸ್ಯೆ ಇವರಿಷ್ಟೇ ನಮ್ಗೆ ಸಾಲಲ್ಲ ಸರ್, ಯಾಕಂದ್ರೆ ಇನ್ನೂ ಹೆಚ್ಚಿನ ಕೂಲಿ ಕಾರ್ಮಿಕರ ಅವಶ್ಯಕತೆ ನಮ್ಮ ಭೂಮಿಗಿದೆ. ಮತ್ತೆ ಅವರಿಗೆ ಇಷ್ಟೆಲ್ಲನೂ ಖರ್ಚು ಮಾಡ್ತಾರೆ, ಅವ್ರ ಮಕ್ಕಳ ಶಾಲೆ ಬಟ್ಟೆ ಬರೀ ಹಬ್ಬ ಹುಣ್ಣಿಮೆ ಏನೇ ಬರಲಿ ಮದುವೆ ಬರಲಿ ಅದೆಲ್ಲನೂ ನಿಮ್ಗೆ ಭಾಳ ಭಾರ ಅನಿಸುತ್ತಾ ಹೇಗೆ? ಇಲ್ಲ ಸರ್, ಭಾರ ಹೇಳೋದಕ್ಕಿಂತ ನಮ್ಮೊಡನೆ ಇಷ್ಟು ವರ್ಷ ಅವರು ನಮ್ಮನ್ನು ನಂಬಿ ಅವ್ರು ಬಂದಿದ್ದಾರಲ್ಲ, ಅವ್ರನ್ನ ನಾನು ಬಿಡ್ಲಿಕ್ಕಾಗಲ್ಲ ಸರ್. ಯಾಕಂತಂದ್ರೆ ನನ್ನ ಒಂದು ನನ್ನ ತಮ್ಮನಾಗಿಯೋ ಅಥವಾ ನನ್ನ ಅಣ್ಣನಾಗಿಯೋ ನಾನು ಅವ್ರನ್ನ ಆ ರೀತಿಯಾಗಿ ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ಇಷ್ಟು ವರ್ಷ ನನ್ನನ್ನೇ ನಂಬಿ ಅವರು ಇದ್ದಾರಲ್ಲ, ಅವರಿಗೆ ನಿರ್ದಿಷ್ಟವಾಗಿ ಇಂಥ ಬೆಳಗ್ಗೆ ಇಂತಿಷ್ಟು ಗಂಟೆಯಿಂದ ಇಂತಿಷ್ಟು ಗಂಟೆ ಈ ರೀತಿ ಯಾವುದು ನಿರ್ಬಂಧಗಳಿಲ್ಲ ಸರ್. ಈ ಕೆಲಸದ ನಿರ್ಬಂಧಗಳಿಲ್ಲ, ಒಟ್ಟಾರೆ ನನ್ನ ಬದುಕಿನಲ್ಲಿ ಅವರು ಸಹ ನನ್ನೊಡನೆ ಇದ್ದಾರೆ. ಹಾಗಾದ್ರೆ ನಿರಂತರವಾಗಿ ಏನೇನು ಕೆಲಸ ಮಾಡ್ತಾರೆ ಅವರು? ಅವರು ಸರ್ ಈಗ ಅಡಿಕೆ ಕೆಲಸಕ್ಕೆ ಹೆಚ್ಚಿನ ಒತ್ತು, ಮತ್ತು ನಂದು ಗದ್ದೆ ಇದೆ ಸರ್, ಆ ಗದ್ದೆಯನ್ನ ಪಾಲಿಗಾಗಿ ಅವ್ರು ಮಾಡ್ತಾರೆ. ನಾನು ಬಹುತೇಕ ಕಳೆದ ಒಂದು 10 ವರ್ಷದಿಂದ ಸಹಿತ ಆ ಗದ್ದೆಯನ್ನು ಅವರಿಗೆ ಬಿಟ್ಟಿದ್ದೆ. ಅದರಲ್ಲಿ ಬೆಳೆದಂತಹ ಫಲಗಳನ್ನು ಅವರೇ ಉಣ್ತಾರೆ. ಹುಲ್ಲನ್ನು ಮಾತ್ರ ನಾನು, ನನ್ನಲ್ಲಿ ಸಾಕಷ್ಟು ದನಗಳೇ ಇರೋದ್ರಿಂದ ಹುಲ್ಲನ್ನು ಮಾತ್ರ ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದಷ್ಟು ಅಕ್ಕಿ ಅಂತವೆಲ್ಲನೂ ಇಲ್ಲ? ಇಲ್ಲ ಸರ್, ಅಕ್ಕಿ ನನಗೆ ಬೇಕಾಗುವಷ್ಟು ನನ್ನ ಭೂಮಿಯಲ್ಲಿ ಇದೆ. ಬಟ್ ನಾನೀಗ ಏನು ಗದ್ದೆ ಭೂಮಿಗಳನ್ನೆಲ್ಲ ಹಂತ ಹಂತವಾಗಿ ತೋಟವನ್ನು ಮಾಡ್ತಾ ಇದ್ದೇನೆ, ಹಾಗಾದಕ್ಕೆ ನನಗೆ ಸ್ವಲ್ಪ ಗದ್ದೆಗಳು ಕಡಿಮೆ ಆಗ್ತಾ ಬಂದ. ಯಾಕಂದ್ರೆ ನನ್ನ ಪಾಲಿಗೆ ಬಂದಂತಹ ಭೂಮಿಯಲ್ಲಿ ಬಹುತೇಕವಾಗಿ ಗದ್ದೆನೇ ಇತ್ತು ಆರಂಭದಲ್ಲಿ, ಅದನ್ನು ನಾನು ತೋಟಕ್ಕೆ ಪರಿವರ್ತನೆ ಮಾಡಿದಂತೆ ಇರೋದ್ರಿಂದ ಅದು ಕಡಿಮೆ ಆಯ್ತು ಸರ್ ಗದ್ದೆ. ಈಗ ಗದ್ದೆ ನನ್ನ ಹತ್ರ ಇರುವಂತಹದ್ದು 1 ಎಕರೆ ಮಾತ್ರ. ಹಾಗಾಗಿ ಈಗ ಭತ್ತ ಬೆಳೆಯುವಂತ ಪ್ರದೇಶ ಇದೆಯಲ್ಲ, ನಮ್ಗೆ ಅನಿವಾರ್ಯ ಅದನ್ನ ಬಿಟ್ಟರು ಬೇರೆ ಏನು ಬೆಳೆಯಕ್ಕಾಗಲ್ಲ ಅನ್ನುವಂತ ಕೆಲವೊಂದಿಷ್ಟು ಪ್ರದೇಶ ಇದೆ. ನೀವು ತೋಟಗಾರಿಕೆಯನ್ನು ಮಾಡಬಹುದು ಅದರಲ್ಲಿ ಅನ್ನುವಂಥದ್ದು ಇದೆಯಲ್ಲ, ಸಾಧ್ಯತೆ ಇದೆಯಲ್ಲ? ಸಾಧ್ಯತೆ ಇದೆ ಸರ್, ಗದ್ದೆಯನ್ನ ತೋಟವನ್ನಾಗಿ ಯಾವುದೇ ಪ್ರದೇಶವನ್ನು ನಾವು ತೋಟವನ್ನಾಗಿ ಮಾಡಬಹುದು. ಬಟ್ ಖರ್ಚು ವೆಚ್ಚ ಜಾಸ್ತಿ ಆಗತ್ತೆ. ಯಾಕಂತಂದ್ರೆ ಇವಾಗ ಏನಿದ್ರು ಸರ್ ಲೇಬರ್ ಹತ್ರ ಅಷ್ಟು ಆ ಪ್ರಮಾಣದಲ್ಲಿ ನಾವು ದುಡಿಸ್ಕೊಳ್ಲಿಕ್ಕಾಗಲ್ಲ. ಯಂತ್ರೋಪಕರಣಗಳನ್ನೇ ಮರೆ ಹೋಗ್ಬೇಕಾಗತ್ತೆ ಮೊದಲನೇದಾಗಿ. ಎರಡನೇದಾಗಿ ನೀರಿನ ಮೂಲವನ್ನ ನಾವು ಮೊದಲನೇದಾಗಿ ಮಾಡ್ಕೊಳ್ಬೇಕಾಗತ್ತೆ ಸರ್. ನೀರಿನ ಮೂಲ ಇಲ್ಲದೆ ನಾವು ಆ ಒಂದು ಪ್ರದೇಶಕ್ಕೆ ಕೈ ಹಾಕಬಾರದು. ಈಗ 1 ಎಕರೆ ಗದ್ದೆಯನ್ನ ತೆಗೆದು ನಾವು ತೋಟಕ್ಕೆ ಹಾಕ್ಬೇಕಂತಂದ್ರೆ ಅದ್ರ ಬಗ್ಗೆ ವಿಚಾರ ಮಾಡ್ಬೇಕು ಸರ್, ಅಲ್ಲಿ ಎಷ್ಟು ನೀರು ನಮ್ಗೆ ಸಿಗಬಹುದು ಅಥವಾ ಇರುವಂತ ನೀರನ್ನು ಅಲ್ಲಿ ಉಣಿಸಬಹುದಾ ಹೇಗೆ. ಹಾಗೆ ವಿಚಾರ ಮಾಡಿದ್ರೆ ಸರ್ ನಾವು ಗದ್ದೆಯನ್ನ ತೋಟವನ್ನಾಗಿ ಪರಿವರ್ತನೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಸರ್. ಗದ್ದೆ ನಮ್ದು ಕೇವಲ ಒಂದೇ ಬೆಳೆ ಅದು, ಯಾಕಂತಂದ್ರೆ ಅದು ಮಳೆಗಾಲದ ಒಂದು ಮಳೆ ಸಾಕಾಗತ್ತೆ ಸರ್ ನಮ್ಗೆ. ಅದಕ್ಕೆ ಯಾವುದೇ ರೀತಿಯಾಗಿ ನಾನು ಪಂಪಿಂದ ನೀರನ್ನ ಶಿಫ್ಟ್ ಮಾಡುವಂತಹದ್ದು ವ್ಯವಸ್ಥೆ ಇಲ್ಲ. ಹಾಗಾಗಿ ನೀರಿನ ಸಂಪನ್ಮೂಲ ಉಳಿಸ್ಕೋಬೇಕು ಬಳಸ್ಕೋಬೇಕು ಹೇಗೆ ಮಾಡ್ತಾ ಇದ್ದಾರೆ ಸರ್? ಬಹುತೇಕವಾಗಿ ನಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೇ ನನಗೆ ತಿಳಿದ ಮಟ್ಟಿಗೆ ಸರ್ 100 ಬೋರನ್ನು ಹೊಡೆಸಿರ್ಬಹುದು ಸರ್ ಈಗಾಗಲೇ. ಹಾ, ಮೊದಲನೇದಾಗಿ ನಮ್ಮಲ್ಲಿ ನಮ್ಮ ಏನು ನಮ್ಮ ತಂದೆಯವರು ಇದ್ದಿರ್ಬೋದು ಆ ಒಂದು ಸಂದರ್ಭದಲ್ಲಿ ಎಲ್ಲೆಲ್ಲೂ ಸಹಿತ ನಮ್ಮ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಸರ್ ಬೋರ್ ಇರಲಿಲ್ಲ. ಆಗಿತ್ತು ಕಳೆದ 1-2 ವರ್ಷದಲ್ಲಿ ಮಳೆ ಜಾಸ್ತಿ ಆಗಿದೆ. ಅದಕ್ಕೂ ಹಿಂದೆ ಮಳೆ ಇಲ್ಲದೆ ಈ ರೀತಿಯಾಗಿ ಈ ಬೋರನ್ನು ಹೊಡೆಸಿದಂತಹದ್ದಿದೆ. ನನ್ನ ಭೂಮಿಯಲ್ಲೇ ಸರ್ ನಾನು 3 ಬೋರನ್ನು ಹೊಡೆಸಿದ್ದೇನೆ, ಅದರಲ್ಲಿ ಒಂದು ಮಾತ್ರ ಸಕ್ಸಸ್ ಆಗಿದೆ. ಅದು ಸಾಕಾಗುತ್ತೆ ಸರ್. ಅದು ಬಹುಶಃ ನನ್ನ ಒಂದು ವಿಚಾರದ ಪ್ರಕಾರ ನಮ್ಮಲ್ಲಿ ನೀರು ನಿಲ್ಲದೆ ಇರುವುದೇ ಕಾರಣ ಸರ್. ಇಲ್ಲಂತಂದ್ರೆ ಪ್ರತಿಯೊಂದು ಬೋರ್ನಲ್ಲೂ ಉಕ್ಕಿ ಹರಿಬೇಕು ನಮ್ಮಲ್ಲಿ ವಾತಾವರಣದಲ್ಲಿ. ನಮ್ಮಲ್ಲಿ ನೀರು ವೇಗವಾಗಿ ಹರಿದು ಕೆಳಗಡೆನೆ ಹೋಗ್ತಾ ಇದೆ, ಹಾಗಾಗಿ ನೀರು ಇಂಗ್ತಾ ಇಲ್ಲ ಸರ್. ಮಳೆ ಜಾಸ್ತಿ ಆಗತ್ತೆ ಬಟ್ ನೀರು ಇಂಗ್ಲಿಕ್ಕೆ ಆಸ್ಪದ ಇಲ್ಲ ಸರ್. ಗುಡ್ಡಗಾಡ ಪ್ರದೇಶವಾದ್ರಿಂದ ಮೇಲೆ ಬಿದ್ದಂತಹ ನೀರು ವೇಗವಾಗಿ ಕೆಳಗೆ ಹೋಗುತ್ತೆ. ಇಳಿಜಾರು ಪ್ರದೇಶ, ಇಳಿಜಾರು ಪ್ರದೇಶವಾದ್ರಿಂದ. ಬಟ್ ಅಲ್ಲೇ ಅಲ್ಲೇ ಟ್ರೆಂಚ್ ಹೊಡಿಬೇಕು ಅಂತ, ಟ್ರೆಂಚ್ ಹೊಡಿಯೋದ್ರಿಂದ ನೀರು ಅಲ್ಲೇ ಇಂಗುತ್ತೆ. ಇಳಿಜಾರು ಜಾಸ್ತಿ ಇದ್ದಲ್ಲಿ ನೀವೊಂದು 108 ಟ್ರೆಂಚ್ ಹೊಡೆದ್ರೆ ನಿಮ್ ಬೆಳೆಗೆ ತೊಂದರೆ ಆಗುತ್ತ? ಹಾ ಸರ್, ಬಹುತೇಕವಾಗಿ ಅಂದ್ರೆ ನಮ್ಮ ಭೂಮಿಯ ಮೇಲ್ಭಾಗದಲ್ಲಿ ಆ ರೀತಿಯಾಗಿ ಮಾಡಬಹುದು ಟ್ರೆಂಚ್ ಹೊಡೆಯುವಂತಹದ್ದು. ಆದ್ರೆ ಅದಕ್ಕಿಂತ ಹೆಚ್ಚಿಗೆ ಮೇಲೆ ಹೋಗ್ಲಿಕ್ಕೆ ನಮ್ಗೆ ಅರಣ್ಯ ಇಲಾಖೆಯವರು ಅನುಮತಿ ಕೊಡಲ್ಲ ಸರ್. ಅರಣ್ಯ ಇಲಾಖೆಯವರು ನಮ್ಗೆ ಏನೇ ಮಾಡಿದ್ರು ಸಹಿತ ಅವರ ಪರವಾನಿಗೆ ಪತ್ರ ಬೇಕೇ ಬೇಕು ಟ್ರೆಂಚ್ ಹೊಡಿಲಿಕ್ಕೆ. ಅರಣ್ಯ ಇಲಾಖೆಯವ್ರಿಗೆ ಹೇಳ್ಬೇಕು, ನಿಮ್ಮ ಅರಣ್ಯ ಇಲಾಖೆ ಅರಣ್ಯ ಪ್ರದೇಶದೊಳಗೆ ಸುತ್ತಮುತ್ತ ಎಲ್ಲೆಲ್ಲಿ ಅರಣ್ಯ ಇದೆ, ಎಲ್ಲೆಲ್ಲಿ ಜಾಗ ಇದೆ, ಎಲ್ಲಿ ಟ್ರೆಂಚ್ ಹೊಡಿಲಿಕ್ಕೆ ಸಾಧ್ಯ, ನೀರು ಇಂಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ, ಇನ್ನೂ ಸಂಪತ್ ಭರಿತವಾಗಿ ಬೆಳೆಗಳು ಅರಣ್ಯ ಬೆಳೆಗಳು ಕೂಡ ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ. ಆ ನಿಟ್ಟಿನೊಳಗೆ ನೀವು ಗ್ರಾಮ ಪಂಚಾಯತಿಯವರು ಸೇರಿಕೊಂಡು ಕುಂತ್ಕೊಂಡು ಮಾತಾಡಿ ಅಂತವೆಲ್ಲನೂ ಸಾಧ್ಯತೆಗಳು ಇದಾವೆ. ಸಾಧ್ಯತೆ ಇದೆ ಸರ್. ಅವರು ಅರಣ್ಯ ಇಲಾಖೆಯವ್ರದ್ದು ಏನಂತಂದ್ರೆ ಅವರಲ್ಲಿ ಯಾವ್ಯಾವ ಯೋಜನೆ ಇದೆ ಅದಕ್ಕೆ ಮಾತ್ರ ಹಣವನ್ನು ಯುಟಿಲೈಸ್ ಮಾಡ್ತಾರೆ, ನಾವು ಹೇಳಿದಾಗ ಅವರು ಮಾಡಂಗಿಲ್ಲ ಸರ್. ಕೃಷಿ ಇಲಾಖೆಯಲ್ಲಿ ಕೂಡ ಜಲಾನಯನ ಅಭಿವೃದ್ಧಿ ಮಾಡಲಿಕ್ಕೆ ಕೂಡ ಅವಕಾಶ ಇರುತ್ತೆ. ಅಲ್ಲಿ ಚೆಕ್ ಡ್ಯಾಮ್ ಹಾಕುದು ಅಥವಾ ಇನ್ನೊಂದು ಸ್ವಲ್ಪ ದೊಡ್ಡ ಚೆಕ್ ಡ್ಯಾಮ್ ಹಾಕುದು, ಎಲ್ಲಿ ಸಾಧ್ಯತೆ ಇದೆ, ನೀರು ಎಲ್ಲಿ ರಭಸ ಕಡಿಮೆ ಇರುತ್ತೆ, ಸುತ್ತಮುತ್ತ ನಿಮ್ಮ ಹೊಲದಲ್ಲಿ ಮಾಡ್ಕೊಂತೇನಿಲ್ಲ, ಎಲ್ಲೆಲ್ಲಿ ಸಾಧ್ಯತೆ ಇದೆ ಅಲ್ಲೆಲ್ಲ ಚೆಕ್ ಡ್ಯಾಮ್ ಹಾಕೋಂತ ಹೋಗುದು. ಅವನು ಮಾಡುವ ಅವಕಾಶ ಇತ್ತು ಅಂದ್ರೆ ಪಂಚಾಯತಿಯನ್ನು ಕೇಳಬೇಕು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಅಲ್ಲೆಲ್ಲ ಕೇಳಿದಾಗ ಆ ಸಾಧ್ಯತೆಗಳು ಇರ್ತಾವ. ಹಾ ಸರ್, ಇದ್ದಿರ್ಬೋದು. ಬಟ್ ನಾನು ಆ ರೀತಿಯಾಗಿ ಯಾವ್ದನ್ನು ಇನ್ನುವರೆಗೆ ಆ ಪ್ರಯೋಜನ ಪಡ್ಕೊಂಡಿಲ್ಲ. ಇನ್ನು ನನ್ನ ಭೂಮಿಯಲ್ಲಿ ಚೆಕ್ ಡ್ಯಾಮ್ ಯಾವ್ದು ಇಲ್ಲ, ನೆಂಗು ಗುಂಡಿಗಳಿದಾವೆ ಸಣ್ಣ ಪ್ರಮಾಣದಲ್ಲಿ ನಾನೇ ಮಾಡಿರುವಂತಹದ್ದು. ಇನ್ನು ಪಂಚಾಯತಿ ಇಂದ ಆ ರೀತಿಯಾಗಿ ನನಗೇನು ಇದು ಬಂದಿಲ್ಲ ಸರ್, ನೀವು ಚೆಕ್ ಡ್ಯಾಮ್ ಮಾಡ್ಕೊಳ್ಳಿ ಅದಕ್ಕೆ ನಮ್ಮ ಅನುದಾನ ಕೊಡ್ತೀವಿ ಅಂತೇಳಿ ಆ ರೀತಿಯಾಗಿ ಏನು ಗೊತ್ತಿಲ್ಲ. ಇನ್ನು ನಮಗೆ ಈ ಕೃಷಿ ಇಲಾಖೆಯವರು ಸಹಿತ ಸೂಚನೆ ಕೊಟ್ಟಿಲ್ಲ ಸರ್, ನನ್ನ ಒಂದು ವೈಯಕ್ತಿಕ ಹೇಳ್ಬೇಕಂತ. ಇನ್ನು ಏನೆಲ್ಲ ಮಾಡಬೇಕು ಅಂತೇಳಿ ಅನ್ಸುತ್ತೆ, ನಂಗೆ ಲೇಬರ್ ಇದ್ರೆ ಮಾಡ್ತಿದ್ದೆ ಅಂತೇಳಿಲ್ಲ, ಏನ್ ಮಾಡ್ತಿದ್ವಿ ಸರ್? ಅದೇ ಕೃಷಿಯಲ್ಲಿ ಆಧುನಿಕತೆಯನ್ನ ಮಾಡುವಂತಹದ್ದು ಈಗ. ಯಾಕಂತಂದ್ರೆ ನಾವು ಮೊದ್ಲಿಂದನು ಕೃಷಿಯಲ್ಲಿ ನಮ್ಮ ತಂದೆಯವರು ಏನು ಮಾರ್ಗದರ್ಶನ ಮಾಡಿದ್ರು ಅದೇ ರೀತಿಯಲ್ಲಿ ಬರ್ತಾ ಇದ್ವಿ. ಈಗ ಆಧುನಿಕತೆಯಲ್ಲಿ ಅಂತಂದ್ರೆ ನಾನು ಈಗಾಗಲೇ ಎಲ್ಲ ನನ್ನ ಕೃಷಿ ತೋಟದಲ್ಲಿ ಕಾಲುವೆಗಳಿಲ್ಲ ಸರ್. ಮೊದಲನೇದಾಗಿ ನನ್ನ ಬಸ್ಸಿ ಕಾಲುವೆಗಳು 3 ಫೂಟ್ಗಂತ ಇರ್ತಾ ಇತ್ತು, ಅದನ್ನೆಲ್ಲ ಡ್ರೈನೇಜ್ ಮಾಡಿದ್ದೀನಿ ಸರ್. ಮೊದಲನೇದಾಗಿ ಒಂದು ಅದೇ ಅಡಿಕೆ ಹಿರ್ಕುವಂತ ಒಂದು ತೊಂದರೆಗಳು, ಕಾಲುವೆಯಲ್ಲಿ ಬಿದ್ದಂತ ಅಡಿಕೆಗಳು ಪ್ರತಿ ದಿವಸನೂ ಇಳಿಲಿಕ್ಕೆ ಆಗಲ್ಲ ಸರ್ ಅದರಲ್ಲಿ. ತದನಂತರದಲ್ಲಿ ಮತ್ತೆ ಜೋರಾದಂತಹ ಮಳೆಗೆ ಅಡಿಕೆಗಳೆಲ್ಲ ನೀರಿನಲ್ಲಿ ತೇಲಿಕೊಂಡು ಹೋಗುತ್ತೆ ಸರ್. ಅದು ಆ ದೃಷ್ಟಿಯಲ್ಲಿ ನಾನು ಪೂರ್ತಿ ನನ್ನ ಕೃಷಿ ಭೂಮಿಯನ್ನು ಅಷ್ಟನ್ನು ಡ್ರೈನೇಜ್ ಮಾಡಿದ್ದೀನಿ. ಅಂದ್ರೆ ಪೈಪ್ಸ್ ಬಂದಿದೆ ಈಗ? ಅದೇ ಪೈಪ್ಸ್ ಇಂದಾನೆ ಸರ್, ಪಿ ಯು ಸಿ ಪೈಪ್ ನಲ್ಲಿ ಡ್ರೈನೇಜ್ ಮಾಡಿದ್ದೀನಿ. ಅಷ್ಟು ಮಾಡಿದ್ರೆ ಸಾಕು, ಅನುಕೂಲ ಆಗುತ್ತೆ? ಅನುಕೂಲ ಆಗುತ್ತೆ ಸರ್. ಬಟ್ ಸುತ್ತಲುಮುತ್ತಲು ಮರ ಇರಬಾರ್ದು ಅಂತಾರೆ, ಅದು ಮರ ಇದ್ರೆ ಫೇಲ್ ಅಂತ ಸರ್. ಬೇರೆ ಯಾವುದೇ ಒಂದು ಮರ ಇದ್ರೆ ಆ ಒಂದು ಪೈಪ್ ನಲ್ಲಿ ಅದರದ್ದು ಬೇರೆ ಹೋಯ್ತು ಅಂತಂದ್ರೆ ಬ್ಲಾಕ್ ಆಗತ್ತಂತೆ. ಅಷ್ಟಾಗಿ ಇದಾವೆ ಸರ್ ಸುತ್ತಲುಮುತ್ತ ನಮ್ಮ ಭೂಮಿಯ ಸುತ್ತಲುಮುತ್ತಲು ಹಣ್ಣಿನ ಗಿಡಗಳು ಬೆಳಿತೀವಲ್ಲ ಸರ್ ನಾವು, ಆ ಹಣ್ಣಿನ ಗಿಡಗಳಿಂದ ಏನಾದ್ರೂ ತೊಂದರೆ ಆದ್ರೆ ನಮ್ಮ ಯೋಜನೆ ಫೇಲ್ ಆಗತ್ತೆ ಸರ್. ಆ ಒಂದು ವಿಚಾರದಲ್ಲಿ ಹೇಳ್ಬೇಕಂತಂದ್ರೆ ಹಲಸು, ಮಾವು, ಜಾಯಿಕಾಯಿ, ಲವಂಗ ಇಂತ ಅಗರ್ ಉಂಡಿದೆ ಸರ್, ಏನಾದ್ರು ಫೇಲ್ ಆದ್ರೆ ಇನ್ನು ಗೊತ್ತಿಲ್ಲ. ಅಷ್ಟಾಗಿ ಅಗರ್ ಒಟ್ಟು ಬಗ್ಗೆ ಬಹಳ ಜನ ಹೇಳ್ತಾರೆ, ಅದು ಲಾಭದಾಯಕ ಅನಿಸಿದೆ ಸರ್. ಅವರು ಆರಂಭದಲ್ಲಿ ಆ ಒಂದು ಏನು ಅವರು ಕೊಟ್ಟಿದಾರಲ್ಲ ನಮಗೆ, ಆ ಒಂದು ಅವರು ಹೇಳಿಕೆ ಮೇಲೆ ನಾವು ಬೆಳೆದಿದ್ದ ಹೌದು, ಆದ್ರೆ ಈಗ ಅವರ ವರ್ತನೆ ನೋಡಿದ್ರೆ ಈಗ ಅವರು ಒಂದು ಬಿಸ್ನೆಸ್ ಆಗಿ ಅದನ್ನ ಇದ್ ಮಾಡ್ತಾ ಇದ್ದಾರೆ ಅನ್ಸತ್ ನನಗೆ. ಯಾಕಂತಂದ್ರೆ ಮೊದಲನೇದಾಗಿ ಅವರು ನಮ್ಮಲ್ಲಿ ಬಂದಾಗ ಅವರಿಂದನೇ ನಾವು ಎಲ್ಲದನ್ನು ಪಡಿಬೇಕು ಹೇಳುವಂತಹದ್ದನ್ನು ಅವ್ರು ಹೇಳಿದ್ರು. ಬಟ್ ನಮ್ಗೆ ಅವು ಕೇವಲ ಮರವನ್ನು ಬೆಳೆಯುವುದಷ್ಟನ್ನೇ ಹೇಳಿದ್ರು ಬಿಟ್ರೆ ಈಗ ಅದ್ರ ಪ್ರೊಸೆಸ್ ಎಲ್ಲ ಬಹಳ ಕಷ್ಟದಾಯಕ ಅನ್ಸತ್ತೆ ಸರ್ ನನಗೆ. ಏನು ಅಂತ ಇದ್ದಾರೆ ಈಗ ಅದಕ್ಕೆ ಸರ್, ಅವರು ಒಂದು ಇಂತಿಷ್ಟು ರೌಂಡ್ ಅದ ಮರ ಬೆಳಿಬೇಕು ಅಂತ ಹೇಳಿದ್ರು. ಬಟ್ ಅದ್ರ ಮೇಲೆ ಇನ್ಸ್ಟಿಮೇಷನ್ ಮಾಡ್ಬೇಕು ಸರ್, ಅದಕ್ಕೆ ಹೋರ್ ಹೊಡಿಬೇಕು ಡ್ರಿಲ್ ಇಂದ ಸರ್. ಆ ಡ್ರಿಲ್ ಇಂದ ಹೋರ್ ಹೊಡೆಯುವುದು ಅಂತಂದ್ರೆ ಒಂದು ಬಾರಿ ಅಲ್ಲ ಸರ್, ಒಂದು ಮರಕ್ಕೆ ಕನಿಷ್ಠ ಪಕ್ಷ 100 ಮೇಲೆ ಹೋಲಾಗತ್ತೆ ಸರ್. ಅದು 3 ತಿಂಗಳಿಗೆ ಒಂದ್ಸಲ ಆದ್ಮೇಲೆ ಮತ್ತ ಪುನಃ 3 ತಿಂಗಳಿಗೆ ಮತ್ತೆ 100 ಮೇಲೆ ಹೋಲ್ ಹೊಡಿಬೇಕು. ಅದಕ್ಕೆ ಅವ್ರು ಕೊಟ್ಟಂತಹ ಆ ಮೆಡಿಸಿನ್ ಅದರೊಳಗಡೆ ಹಾಕ್ಬೇಕು ನಾವು. ಆ ಹೋಲ್ ಹೊಡೆಯುವಂತ ತೋಟದಲ್ಲಿ ವ್ಯವಸ್ಥೆ ಸರ್, ಅದ ಡ್ರಿಲ್ಲಿಗೆ ನಾವು ಮತ್ತೊಂದು ಜನರೇಟರ್ ಇಟ್ಕೊಳ್ಬೇಕು, ಆ ಹೋಲನ್ನು ಮೇಲೆ ಹತ್ತಿ ಹೊಡಿಬೇಕು. 30 ಫೂಟ್ ಮೇಲೆಲ್ಲ ಹೋಲ್ ಹೊಡಿದು ಡ್ರಿಲ್ ಇಂದ ಅಂತಂದ್ರೆ ಒಂದು ಸುಲಭದಾಯಕವಾದಂತ ಕೆಲಸ ಅಲ್ಲ ಸರ್, ಕಷ್ಟ ಆಗುತ್ತೆ. ಆ ಲೇಬರಿಗೂ ಅದು ಒಂದು ಜೀವದ ಹಂಗನ್ನು ತೊರೆದು ಅವನು ಆ ಕೆಲಸವನ್ನು ಮಾಡ್ಬೇಕಾಗತ್ತೆ. ಮತ್ತೀಗ ನೆಣ್ಣೆಲ್ಲ ಕೈ ಬಿಟ್ಟಂಗಾಯ್ತಾನೆ? ಇಲ್ಲ ಸರ್, ಅಲ್ಲ ಒಟ್ಟಿನಲ್ಲಿ ಅವ್ರು ಹೇಳಿದ್ರಲ್ಲ ಆರಂಭದಲ್ಲಿ ಹೇಳಿದಷ್ಟು ಸುಲಭ ಇಲ್ಲ ಹೇಳಿ. ಆರಂಭದಲ್ಲಿ ನಮ್ಗೆ ಹೇಳಿದ್ರು ಅವ್ರು, ನೀವು ಈ ರೀತಿಯಾಗಿ ಅಗರ್ ಬೆಳೆಯಿರಿ, ನಿಮ್ಗೆ ಒಂದು ಇದು ಒಂದು ಮರದಿಂದ ಇಂತಿಷ್ಟು ಲಾಭದಾಯಕ ಬರುತ್ತೆ ಅಂತ ಎಲ್ಲ ಹೇಳಿದ್ರು. ಬಟ್ ಈ ಯಾವ ಪ್ರೊಸೆಸ್ ಅನ್ನ ಅವತ್ತು ಹೇಳಿಲ್ಲ ಸರ್ ಅವರು. ನಾವೇನು ಅನ್ಕೊಂಡ್ವಿ ಅವರದ್ದೇನೇನು ನಡೆಸ್ತಾರೆ ಆ ರೀತಿ ಮಾಡಬಹುದು ಅವರು ಅಂತೇಳಿ ಅನ್ಕೊಂಡಿದ್ವಿ. ಬಟ್ ಈಗ ಅವರು ಹೇಳುವಂತದ್ದು ಪ್ರೊಸೆಸ್ ಇದೆಯಲ್ಲ, ಆಮೇಲೆ ಅದಾದ್ರೂ ಸುಲಭ ಇಲ್ಲ ಸರ್. ಅದು 2 ಸಲ ಅವರದ್ದು ಕಾರ್ಯಕ್ರಮ ಮುಗಿದ ಮೇಲೆ ಅದು ಮತ್ತು ಗಿಡ ಸತ್ತ ಮೇಲೆ ಆ ಒಂದು ಒಳ್ಳೆ ಕ್ವಾಲಿಟಿ ಇದೇ ಬರ್ಬೇಕಂತೆ ಸರ್ ಅದರಲ್ಲಿ ಏನು. ಅದು ಆದ್ರೆ ಮಾತ್ರ ಮೊದಲನೇ ಗ್ರೇಡ್, 2ನೇ ಗ್ರೇಡ್ ಹೀಗೆಲ್ಲ ಇದೆ ಅವ್ರದ್ದು. ಅದ್ ನಮ್ದು ಫಸ್ಟ್ ಗ್ರೇಡ್ ಇದ್ರು ಸರ್, ಅವ್ರು 2ನೇ ಗ್ರೇಡ್ ಅಂತಂದ್ರೆ ನಮ್ದು ಯಾವ ರೀತಿ ನಮ್ಮ ಹತ್ರ ಮಾನದಂಡ ಏನಿಲ್ಲ ಸರ್ ಅದು. ಇಲ್ಲ ನಾವು ಇದು ಫಸ್ಟ್ ಗ್ರೇಡ್ ಹೇಳಲಿಕ್ಕೆ, ಯಾಕಂದ್ರೆ ನಮ್ಗೂ ಅದು ಹೊಸ ಬೆಳೆ ಈಗ. ಹಾಗಾಗಿ ಹೊಸದಾಗಿ ರೈತರು ಆಯ್ಕೆ ಮಾಡ್ಕೋಬೇಕಾದಾಗ ಏನ್ ಗಮನಿಸ್ಬೇಕು? ಯಾವ್ದು ಬೆಳೆ ಇಲ್ಲ ಸರ್, ಈ ಬೆಳೆ ಅಗರ್ ಉಡ್ಡ ಸರ್. ಈ ಬೆಳೆಗೆ ನಮ್ಗೆ ಈ ಕೃಷಿ ಇಲಾಖೆಯವರದು ಯಾವ್ದು ಮಾರ್ಗದರ್ಶನ ಇಲ್ಲಲ್ಲ ಸರ್, ಇದಕ್ಕೆ ಇದು ಒಂದು ಪ್ರೈವೇಟ್ ಕಂಪನಿಯವರು ಬಂದು ನಮ್ಮಲ್ಲಿ ಹೇಳಿದ್ದು, ನಾವು ಅವರ ಮಾತನ್ನ ನಂಬಿ ಮಾಡಿದ್ವಿ. ಬೇರೆ ಯಾವುದೇ ಬೆಳೆಗಾದ್ರೂ ನಮ್ಗೆ ಹೇಳಿಕ್ ಒಂದು ರೈಟ್ಸ್ ಇದೆ ಸರ್. ಯಾಕಂತಂದ್ರೆ ನಮ್ಗೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ನಮ್ ಸಂಗಡ ಇರುತ್ತೆ, ನಾವು ವಾದ ಮಾಡ್ಬೋದು ಅವ್ರ ಸಂಗಡ. ಇದಂಗಲ್ಲ ಸರ್, ಅವ್ರು ಒಂದೇ ಅದು. ಅವ್ರ ಹತ್ರ ನಾವು ಈಗ ತಗ್ಗು ಬಗ್ಗೆ ಹೋಗ್ಬೇಕೆ ಬಿಟ್ರೆ ನಾವೇನೇ ಮಾತಾಡಿದ್ರೆ ಈಗ ಅದು ನಾವು ಮರೆ ಕಡೋ ಪರಿಸ್ಥಿತಿಯೂ ಬರುತ್ತೆ ನಮ್ಗೆ. ಯಾಕಂತಂದ್ರೆ ನಮ್ಗೆ ಅದರಿಂದ ಮುಂದೆ ಬೇರೆ ಮಾರ್ಕೆಟಿಂಗ್ ವ್ಯವಸ್ಥೆ ಗೊತ್ತಿಲ್ಲ ಸರ್ ಅದರದ್ದು. ಮತ್ತೆ ಅವರೇ ಕೊಂಡ್ಕೋಬೇಕು ಸರ್, ಅವರೇ ಗಿಡ ಕೊಡೋದು ಅವ್ರ ಹತ್ರ. ಯಾರ ಹತ್ರ ನಾವು ಗಿಡ ತಗೊಂಡಿರ್ತೀವೋ ಅವರೇ ಗಿಡವನ್ನ, ಆ ಗಿಡದ ಇದು ಸುಗಂಧವನ್ನ ಅವರೇ ಪರ್ಚೇಸ್ ಮಾಡ್ತಾರೆ ಸರ್. ಬೇರೆ ಯಾರಿಗೂ ರೈಟ್ಸ್ ಇಲ್ಲ ಸರ್ ಅದು, ಬಹುಶಃ ನನ್ನ ತಿಳಿದ ಪ್ರಕಾರ. ಬೆಳೆಸ್ಬೇಕಾದ ಖರ್ಚು ಏನ್ರಿ ಬಂತ ಆ ಬೆಳೆಯಲ್ಲಿ? ಇಲ್ಲ ಸರ್. ಯಾವುದು ಅಗರವಡ್ಡಿಗ ಇಲ್ಲ, ಗಿಡಕ್ಕೆ ಆರಂಭದಲ್ಲಿ 50 ರೂಪಾಯಿ ಕೊಟ್ಟಿದ್ವಿ ನಾವು. ಈ ಅದು ಬೆಳೆಯಲ್ಲವರಿಗೂ ಏನು ತೊಂದರೆ ಇಲ್ಲ, ಯಾಕಂತಂದ್ರೆ ನಾವು ಅದು ತೋಟದಲ್ಲಿ ಉಪ ಬೆಳೆಯಾಗಿ ಬೆಳೆಯುವಂತಹದ್ದು. ಆದ್ರೆ ಈಗ ಏನ್ ಹೇಳ್ತಾರಲ್ಲ ಅವ್ರ ಪ್ರೊಸೆಸ್, ಅದಕ್ಕೆ ಬಹಳಷ್ಟು ಖರ್ಚಿದೆ. ಒಂದು ಗಿಡಕ್ಕೆ ನನ್ನ ತಿಳುವಳಿಕೆ ಸರ್ ಪ್ರಕಾರ ಸರ್ ಒಂದು 15-20 ಸಾವಿರ ರೂಪಾಯಿ ನಾನು ಅದಕ್ಕೆ ಖರ್ಚು ಮಾಡಬೇಕಾಗತ್ತೆ ಈಗ. ರೈತರೇ ಮಾಡ್ಬೇಕಂತ ಹೇಳಿದಾರೆ. ಹೌದು, ರೈತರು ಮಾಡ್ಬೇಕು, ಇಲ್ಲಾಂತಂದ್ರೆ ಆ ದ್ರವ್ಯ ತೆಗಲಿಕ್ ಆಗಲ್ಲ ಸರ್. ಸುಗಂಧ ದ್ರವ್ಯ ಬರ್ಬೇಕಂದ್ರೆ ಆ ಗಿಡವನ್ನ ಕೊಲ್ಬೇಕಂತಂದ್ರೆ ಅಷ್ಟು ಪ್ರೊಸೆಸ್ ಅನ್ನ ಅವ್ರು ಹೇಳಿದಾಗ ನಾವು ಮಾಡಬೇಕಾಗತ್ತೆ. 15-20 ಸಾವಿರ ರೂಪಾಯಿ ನಾವು ಖರ್ಚು ಮಾಡಿದ್ರು ಅಥವಾ ಒಂದು 15 ಸಾವಿರ ರೂಪಾಯಿ ಖರ್ಚು ಮಾಡಿದ್ರು ಸಹಿತ ನಾವು ಬೆಳೆದಂತದ್ದು ಆ ಒಂದು ದ್ರವ್ಯ ಇದು ಗುಣಮಟ್ಟ ಮೊದಲನೇ ದರ್ಜೆದಾದ್ರೆ ತೊಂದರೆ ಇಲ್ಲ. ಇಲ್ಲ ಅಂತಂದ್ರೆ ಅವ್ರು ಇಲ್ಲ ಇದಕ್ಕೆ ಇಷ್ಟು ರೇಟ್ ಇಲ್ಲ ಅಂದ್ಬಿಟ್ರೆ ಕಷ್ಟ ಆಗತ್ತೆ ಸರ್. ಆ ದೃಷ್ಟಿಯಲ್ಲಿ ನನ್ನ ಒಂದು ವಿಚಾರದಲ್ಲಿ ನಾವು ಬೇರೆ ಬೇರೆ ಬೆಳೆ ಬೆಳೆಯೋದಕ್ಕಿಂತ ಈಗಾಗಲೇ ನನ್ನ ಮಿತ್ರರು ಹೇಳಿದ ಹಾಗೆ ಪೂರ್ವಜರು ಏನಿದ್ದಾರಲ್ಲ ನಮ್ಮ ಹೇಳ್ಕೊಟ್ಟದ್ದು, ಕಾಳುಮೆಣಸು, ಅಡಿಕೆ, ತೆಂಗು, ಬಾಳೆ, ಏಲಕ್ಕಿ, ಇವೇ ಅತ್ಯುತ್ತಮ ಅಂತ ನನಗನ್ಸುತ್ತೆ ಸರ್. ಬಟ್ ನಾವು ಇದನ್ನೆಲ್ಲ ಅತ್ಯುತ್ತಮವಾಗಿ ಬೆಳಿಬಹುದಿತ್ತು, ನಮ್ಮಲ್ಲಿ ಕಾಡು ಪ್ರಾಣಿಗಳ ಹಾವಳಿ ವಿಪರೀತ ಆಗಿದೆ ಸರ್. ಯಾವ್ಯಾವ ಕಾಡು ಪ್ರಾಣಿಗಳು ಬಂದು ನಮ್ಮ ಬೆಳೆಯನ್ನು ಮೇನ್ ನಾಶ ಮಾಡೋದಂತಂದ್ರೆ ಸರ್ ಹಂದಿ, ಮುಳ್ಳಂದಿ ಮತ್ತು ಕಾಡು ಜಿಂಕೆಗಳು, ಮಂಗಗಳು ಬೇರೆ. ಮಂಗಗಳು ವಿಪರೀತ ಸರ್, ಮಂಗಗಳು ನಮಗೆ ಕಾಣಿಸ್ತವೆ ಸರ್ ಹಗಲಿಗೆ. ಈ ಮಂಗಗಳ ದಾಳಿ ಆಗಿರ್ತದೆ ನಮ್ಮ ತೋಟದ ಮೇಲೆ. ಈಗ ನಾನು ಉಳಿದಂತ ಪ್ರಾಣಿಗಳದ್ದೆಲ್ಲ ರಾತ್ರಿ ಸರ್. ಮತ್ತೆ ಅದಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದೆ? ವ್ಯವಸ್ಥೆ ಏನಿಲ್ಲ ಸರ್, ಯಾಕಂತಂದ್ರೆ ನಮಗೆ ಹೊಡೆಯುವಂತ ಪರ್ಮಿಷನ್ ಮೊದಲನೇದಾಗಿಲ್ಲ ಅರಣ್ಯ ಇಲಾಖೆಯಿಂದ. ಇನ್ನು ಬೇರೆ ಯಾವುದೇ ಪ್ರಾಣಿಗಳಿಗೆ ಅವರದ್ದು ಒಂದು ಟ್ರೆಂಚ್ ಹೊಡ್ಕೊಡ್ತಾರ ಸರ್ ಅವರು ಅರಣ್ಯ ಇಲಾಖೆಯವರು. ಅದು ಎಲ್ಲರಿಗೂ ಸಿಗಲ್ಲ ಸರ್, ಅವರಿಗೆ ಒಂದಿಷ್ಟು ಅನುದಾನ ಬರುತ್ತೆ. ಎಲ್ಲಿ ಪ್ರಾಧಾನ್ಯತೆ ಮೇನ್ ಕೊಡಬೇಕು ಅದು ಕೊಡ್ತಾರೆ. ಆನೆ ಬರುವಂತ ಪ್ರದೇಶದಲ್ಲಿ ಮೊದಲನೇದಾಗಿ ಅವರು ಟ್ರೆಂಚ್ ಹೊಡೆದು ಕೊಡ್ತಾರೆ. ಆ ರೀತಿಯಾಗಿ ನಮ್ಗೆ ಎಲ್ಲ ರೈತರಿಗೂ ಸಹಿತ ಆ ರೀತಿಯಾದ ಒಂದು ಟ್ರೆಂಚ್ ಹೊಡೆದು ಕೊಟ್ರೆ ಅನುಕೂಲ ಆಗ್ತಿತ್ತು ಸರ್. ಆದ್ರೆ ಅನುದಾನ ಬರೋದೇ ಅವರಿಗೆ ಕಡಿಮೆ. ಅದರಲ್ಲಿ ಇಡೀ ವಲಯದ ಮಟ್ಟದಲ್ಲಿ ಅದನ್ನ ರಿವಾಲ್ಯೂಷನ್ ಮಾಡ್ಬೇಕಂತಂದ್ರೆ ಎಲ್ಲ ರೈತರಿಗೆ ಮುಟ್ಟಲ್ಲ ಅದು. ಮತ್ತಿನ್ನೇನು, ಇನ್ನು ನಾವು ಯಾವುದನ್ನ ಇನ್ನು ಸೋಲಾರು ಇದನ್ನ ಉಪಯೋಗಿಸ್ಕೊಳ್ಬೇಕಾಗುತ್ತೆ ತಂತಿ ಬೆಲಿ. ಬಟ್ ಕೆಲವೊಂದೆಲ್ಲ ಅದಕ್ಕೆಲ್ಲ ಜಗ್ಗಲ್ಲ ಸರ್, ಹಾರ್ ಬರ್ತವೆ. ಮತ್ತೆ ನಮ್ಮ ಭೂಮಿನೂ ಆ ರೀತಿಯಾಗಿರಲ್ಲ, ನಮ್ಮ ಭೂಮಿ ಬಾಜುಗೆ ಇನ್ನೊಬ್ಬರ ಭೂಮಿ ಇರ್ತದೆ. ಒಂದೇ ಪ್ರದೇಶದಲ್ಲಿ ನಮ್ಮ ಅಷ್ಟು ಭೂಮಿ ಇದ್ರೆ ಇದನ್ನೆಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಬಹುದು ಸರ್. ಇಷ್ಟು ನಿಮಗೆ ಆದಾಯ ಎಲ್ಲ ಎಷ್ಟು ಬರ್ತಾ ಇದೆ ಎಷ್ಟು ಎಕರೆ ಒಳಗೆ? ಒಂದು ಎಕರೆಗೆ ಸರಾಸರಿ ಸರ್ ನಾನು ಒಂದು 14-16 ಕ್ವಿಂಟಲ್ ಬೆಳೆಯಬಲ್ಲ ಸರ್ ಅಡಿಕೆಯನ್ನು. ಬಟ್ ಒಳ್ಳೆ ಕೃಷಿಕನಾದ್ರೆ ಅವನು 20 ಕ್ವಿಂಟಲ್ವರೆಗೆ ಬೆಳಿಬೇಕು ಸರ್ ಒಂದು ಎಕರೆ ಅಡಿಕೆ ಪ್ರದೇಶದಲ್ಲಿ. ಬಟ್ ನಮ್ಮಂದ ಸಾಧ್ಯ ಆಗ್ತಾ ಇಲ್ಲ, ಅದಕ್ಕೆ ನಮ್ಮ ಭೂಮಿಯ ಗುಣಮಟ್ಟನೂ ಇದೆ ಮತ್ತು ನಮ್ಮ ಭೂಮಿ ಆ ರೀತಿಯಾಗಿ ಇದೆ ಸರ್. ಮೊದಲನೇದಾಗಿ ಒಂದೇ ಕಾಂಪೌಂಡ್ ನಲ್ಲಿ ಆ ಒಂದು ರೈತನ ಭೂಮಿ ಇರಬೇಕು. ಇಲ್ಲಿ ನಮ್ಮಲ್ಲಿ ಏನಾಗಿದೆ ಕೇಳಿದ್ರೆ ನಮ್ಮ ಭೂಮಿ ಒಂದ್ ಕಡೆ ಇರುತ್ತೆ, ಮತ್ತೆ ಬಂದಿರುತ್ತೆ, ಅದ್ರ ನಂತರ ಮತ್ತೆ ನಮ್ದು ಭೂಮಿ ಬರುತ್ತೆ. ಹಾಗಾಗಿ ಬರುತ್ತೆ ಸರ್ ನಮ್ಮ ಭೂಮಿ ಒಂದ್ 2 ಎಕರೆ ಅಂತಂದ್ರೆ 2 ಎಕರೆ ಪ್ರದೇಶ ನಮ್ಮ ವ್ಯಾಪ್ತಿಯಲ್ಲಿ ಇರಬೇಕು. ಭೂಮಿ ಒಂದೇ ಕಡೆ ಇದ್ರೆ ಏನು ಪ್ಲಾನ್ ಮಾಡ್ಕೋಬಹುದು ಸರ್? ಅದೇ ಭೂಮಿ ಒಂದೇ ಕಡೆ ಇದ್ರೆ ಒಂದು ರೈತನಿಗೆ ಒಂದು ಕನಿಷ್ಠ ಒಂದು 3 ಎಕರೆ ಭೂಮಿ ಇದ್ರೆ ಸಾಕು ಸರ್. ಯಾಕಂದ್ರೆ ಭೂಮಿ ಹೆಚ್ಚಿದೆ ಅಂತಂದ್ರೆ ಅವ್ನು ದೊಡ್ಡ ರೈತ ಆಗಲ್ಲ ನಮ್ಮಲ್ಲಿ. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಬಹಳ ಮಾಡ್ಬೇಕಾಗುತ್ತೆ ಸರ್. ಏನು ಈಗ ಯಾವುದೇ ಒಂದು ಅಡಿಕೆ ಬೆಳೆಗಾದ್ರು ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತಲ್ಲ ಸರ್ ಅವನು. ಯಾವುದೇ ಬೆಳೆ ಬೇಕಂತಂದ್ರು ಅವನಿಗೆ ಒಂದು 3 ಎಕರೆ ಇದ್ರೆ ಪರಿಪೂರ್ಣ ಆಗತ್ತೆ ಅಂತ ಅನ್ಸುತ್ತೆ ಸರ್ ನನಗೆ. ನನಗ 5 ಎಕರೆ ಇದೆ, ಆದ್ರೆ ಅಷ್ಟಕ್ಕೂ ನಾನು ಪೂರ್ತಿಯಾಗಿ ನಮ್ಮ ಏನು ಆಲೋಚನೆಗಳಿರುತ್ತಲ್ಲ ಅಷ್ಟು ಪೂರ್ತಿ ಗುರಿ ಮುಟ್ಲಿಕ್ಕೆ ಆಗಲ್ಲ ಸರ್ ನಮ್ಮ ಹತ್ರ. ಎಷ್ಟು ಎಕರೆ ಇದೆ ನಿಮ್ದು? ನಮ್ದು 5 ಎಕರೆ ಭೂಮಿ ಇದೆ ಸರ್ ನಮಗೆ. 5 ಎಕರೆಯಲ್ಲಿ 1.5 ಎಕರೆ 1 ಎಕರೆ ಗದ್ದೆ ಇದೆ, ಮತ್ತೊಂದು 3/4 ಎಕರೆ ಸುಮಾರು ಹೀಗೆ ಬಂಜರಿದ್ದಂಗಿದೆ. ಬೇರೆ ತೆಂಗು ಮತ್ತೆ ಮಾವು ಗೇರು ಈ ರೀತಿಯಾದಂತ ಬೆಳೆಗಳಿದಾವೆ ಅದರಲ್ಲಿ. ಇಂಪ್ರೂವ್ ಮಾಡ್ಬೇಕು ಸರ್. ಇಂಪ್ರೂವ್ ಮಾಡ್ಬೇಕು ಅಂತ ಪೂರ್ವದಲ್ಲಿ ಅದೇ ಹೇಳಿದ್ನಲ್ಲ, ನೀರಿನ ಒಂದು ಅಭಾವ ಎದ್ದು ಕಾಣುತ್ತೆ ನಮ್ಮಲ್ಲಿ. ನೀರು ಇಲ್ಲದೆ ಯಾವುದಕ್ಕೂ ಕೈ ಹಾಕಕ್ಕಾಗಲ್ಲ ಸರ್. ಹೇಳಿದಷ್ಟು ಕೂಡ ಆಗ್ತಾ ಇಲ್ಲ. ಇಳಿಜಾರು ಪ್ರದೇಶ, ಹೆಚ್ಚು ಮಳೆ, ಅವನಿಗೆ ಬಿದ್ದ ತಕ್ಷಣ ನೆಕ್ಸ್ಟ್ ಮೂಮೆಂಟ್ ಹೋಗ್ಬಿಡುತ್ತೆ. ಅದೇ ಭೂಮಿಯ ಮೇಲ್ಮಣ್ಣನ್ನು ಕೊರ್ಕೊಂಡೆ ಹೋಗುತ್ತೆ ಸರ್. ಆದ್ರೂ ನಾವು ವಾರ್ಷಿಕವಾಗಿ ಬಯಲುಸೀಮೆಯಿಂದ ಬರ್ತಾರೆ ಸರ್. ಬಾಗಲಕೋಟೆ ಡಿಸ್ಟಿಕ್ ಆ ಕಡೆಯಿಂದ ನಮ್ಮ ಲೇಬರ್ ಬರ್ತಾರೆ ಸರ್. ಅವರು ಸುಮಾರು ಮಾರ್ಚ್ ಅಲ್ಲಿ ಬಂದವರು ಮೇಲೆ ಹೋಗ್ತಾರೆ ಸರ್. 3 ತಿಂಗಳು ನಮ್ಮಲ್ಲೇ ಇರ್ತಾರ. ಎಲ್ಲ ಇಲ್ಲಿ ಗ್ರಾಮ ಪಂಚಾಯತಿ ಇರುವಂತ ಬಹುತೇಕ ನಮ್ಮ ರೈತರ ಕೆಲಸವನ್ನು ಮಾಡ್ತಾರೆ. ಮೇನ್ ಅಂತಂದ್ರೆ ಅವರು ಅದೇ ಅರಣ್ಯದ ಒಣ ಎಲೆಯನ್ನ ತರುವಂತ ಕೆಲಸವನ್ನು ಮಾಡ್ತೇವೆ ನಾವು. ಅದನ್ನ ಒಂದು 2 ಅಥವಾ 3 ಇಂಚ್ ತಪ್ಪ ಹಾಕಿರ್ತೀವಿ. ಅದ್ರ ಮೇಲೆ ನಮ್ಮದು ಮೇಲ್ಮೈ ಕೊರೆಯುವಿಕೆ ಕಡಿಮೆ ಆಗುತ್ತೆ. ಮತ್ತೆ ಅದೇ ಹೇಳಿದಲ್ಲ ಮೊದಲೇ, ಈಗಾಗಲೇ ಹೇಳಿದ್ದಾರೆ ಅವರು, ಎರೆಹುಳುವಿನ ಪ್ರಮಾಣ ಜಾಸ್ತಿ ಆಗುತ್ತೆ ಸರ್ ತೋಟದಲ್ಲಿ. ಈಗ ನಮ್ಮ ತೋಟದಲ್ಲಿ ಹೋದ್ರೆ ಸರ್ ಕಾಲಿಗೆ ಪ್ರತಿ ದಿವಸನು ಒಂದ್ ಬಾರಿ ಓಕೆ ಸರ್, ಒಂದ್ 2-3 ಬಾರಿ ಹೋಯ್ತು ಅಂತಂದ್ರೆ ನಾವು ನಂಜೆ ಆಗುತ್ತೆ ಸರ್ ಕಾಲಿನ ಬೆರಳುಗಳ ಮಧ್ಯದಲ್ಲಿ. ಯಾಕೆ ಅದೇ ಎರೆಹುಳುವಿನ ಆ ರೀತಿ ಮಣ್ಣುಗಳನ್ನ ಲೂಸ್ ಮಾಡಿರ್ತಾವೆ ಸರ್. ಕಾಲು ಇಟ್ಟ ಮೇಲೆ ಕಾಲಿನ ಪಾದದ ಅಚ್ಚೆ ಮೂಡತ್ತೆ ಸರ್ ಅಲ್ಲಿ, ಎಲ್ಲಿ ತೋಟದಲ್ಲೆಲ್ಲ. ಆ ರೀತಿಯಾಗಿ ಎರೆಹುಳುಗಳು ಮಣ್ಣುಗಳನ್ನ ಭೂಮಿಯನ್ನ ಆ ರೀತಿ ಫಲವತ್ತ ಮಾಡಿರ್ತಾವಲ್ಲ ಸರ್. ಹಾಗಾಗಿ ಇಷ್ಟೆಲ್ಲ ಅಂದ್ರೆ ನಾವು ಏನೇನೋ ಅನ್ಕೊಂಡಿರ್ತೀವಿ, ಮತ್ತೆ ನಿಸರ್ಗದ ಮಧ್ಯೆ ನಾವು ಬದುಕ್ತಾ ಇದೀವಿ. ಅರಣ್ಯ ಪ್ರದೇಶ, ಅರಣ್ಯ ಪ್ರಾಣಿಗಳಿಗಿತ್ತು, ನಾವೆಲ್ಲ ಅಲ್ಲೇ ಬಂದು ಆಕ್ಚುಲಿ ನಾವು ತೊಂದರೆ ಕೊಟ್ಟೆವು ಅಂತ ಅನಿಸ್ತಾ ಇರುತ್ತೆ ಎಷ್ಟೋ ಸಾರಿ. ಮತ್ತೆ ಅವು ಇರಲೇಬೇಕು, ಪ್ರಾಣಿಗಳು ಇರಲೇಬೇಕು, ಅದ್ರ ಜೊತೆ ನಾವು ಬದುಕಬೇಕು, ನಿಸರ್ಗದ ಜೊತೆ ಬದುಕಬೇಕು. ಹಾಗಾಗಿ ಅದ್ರ ಖುಷಿನೂ ಇದೆ, ಕಷ್ಟನೂ ಇದೆ. ಬರೇ ದುಡ್ಡು ಬಂತು ಅಂದ ತಕ್ಷಣ ಖುಷಿ ಅಂತಲ್ಲ, ನಿಸರ್ಗದ ಮುಂದೆ ಬದುಕ್ತಾ ಇದ್ದೀವಿ, ಏನು ಚಿಂತೆ ಇಲ್ಲದೆ ಬದುಕ್ತಾ ಇದ್ದೀವಿ. ಅನ್ನಕ್ಕೂ ಚಿಂತೆ ಇಲ್ಲ, ಖರ್ಚಿಗೂ ಚಿಂತೆ ಇಲ್ಲ ಅನ್ನೋದು, ಅದೇ ಆ ಖುಷಿನಲ್ಲೇ ಬದುಕಬೇಕು. ಹೌದು ಸರ್. ಅಲ್ಲ, ಕೃಷಿಯಲ್ಲಿ ನಮಗೆ ಬಹಳ ಖುಷಿ ಇದೆ. ಒಂದೇ ಒಂದಂತಂದ್ರೆ ಅದೇ ಕೂಲಿ ಕಾರ್ಮಿಕರ ಸಮಸ್ಯೆ ಇಲ್ಲ ಅಂತಂದ್ರೆ ಇಂತಹ ಒಂದು ಇನ್ನು ಕಾಡುಗೆ ಮತ್ತೆ ನಮ್ಗೆ ಅವಿನಾಭಾವ ಸಂಬಂಧ. ಅದ್ರ ಜೊತೆ ನಾವಿದ್ದೀವಿ, ನಮ್ ಜೊತೆ ಅದಿದೆ. ನಾವಿಲ್ದೆ ಇಲ್ಲಿ ಯಾವುದೇ ಅರಣ್ಯ ಇಲಾಖೆಯವರು ನಮ್ಮ ಸಹಕಾರ ಇಲ್ಲದೆ ಇವರು ಅರಣ್ಯ ಇಲಾಖೆಯವ್ರ ಹತ್ರ ಕಾಡನ್ನು ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ. ಸ್ಥಳೀಯ ರೈತರ ವಿಶ್ವಾಸ ತಗೊಂಡ್ರೆ ಮಾತ್ರ ಅವರದೆಲ್ಲ ಯೋಜನೆಗಳು ಫಲಪ್ರದಾಯಕ ಆಗಲಿಕ್ಕೆ ಸಾಧ್ಯತೆ ಇದೆ. ಇಷ್ಟೆಲ್ಲ ಕಷ್ಟ ಸುಖ ಹಂಚ್ಕೊಂಡ್ರಿ ದತ್ತಾತ್ರಿ ಹೆಗಡೆ ಅವರೇ, ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೂ ತಮ್ಮ ತೋಟಗಾರಿಕೆ ಅನುಭವಗಳನ್ನು ಹಂಚಿಕೊಂಡವರು ಜೋಡ ತಾಲೂಕಿನ ಗುಂದದ ದತ್ತಾತ್ರೇಯ ತಿಮ್ಮಪ್ಪ ಹೆಗಡೆ, ಸಂದರ್ಶಕರು HB ರಾಮಡಗಿ. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको COVID-19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है. विश्वास दिलाएं कि डरने की कोई बात नहीं है. जिन्हें बुखार, खांसी या सांस की तकलीफ हो रही हो, उनके साथ कोई भेदभाव न करें. COVID-19 से बचाव जिम्मेदारी है आपकी और हमारी. अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें. अरे अरे अरे, क्या कर रहा है? इधर इधर इधर, हम बोल रहा है तेरे बीजू का. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लगना चाहिए. शुद्धता झलकती थी माटी की तक, और लोग पहली वाली बात कहा. परम तो सब नहीं डाले, सब नहीं, आज भी लाखों जागरूक किसान परंपरागत विधि से फसल उगा रहे, पर्चा कम और उपज की कीमत भी बेहतर पा रहे. सच है? रे बेटे, एक्सपीरियंस से बता रहा है, धूप में पाल सफेद नहीं किए हैं. ठीक है भाई, मैं भी आज के दिन खेती शुरू करूँगा. माटी से प्रेम की परंपरा है परंपरागत खेती. ಈಗ ರೈತರಿಗೆ ಸಲಹೆ. ಜೇನು ಸಾಮಗ್ರಿಗಳ ಸಂಗ್ರಹದಲ್ಲಿ ಕೀಟ ನಿರ್ವಹಣಾ ಕ್ರಮಗಳು. ಹೊರಗಿನಿಂದ ತಂದಂತಹ ಜೇನು ಪೆಟ್ಟಿಗೆಗಳ ಫ್ರೇಮ್ಗಳನ್ನು ಚೆನ್ನಾಗಿ ಪರಿಶೀಲಿಸಿ ಕೀಟಬಾಧೆಗಳಿಂದ ಮುಕ್ತವಾಗಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಈ ಜೇನು ಕೃಷಿಗೆ ಕಂಟಕವಾದ ಕೀಟ ವ್ಯಾಕ್ಸ್ ಮಾತ್ ಕೀಟದ ವಿವಿಧ ಹಂತಗಳಲ್ಲಿರುವ ಮೊಟ್ಟೆ ಮರಿ ಕೋಶ ಏನಾದರೂ ಕಂಡುಬಂದಲ್ಲಿ ಅವುಗಳನ್ನು ನಾಶಪಡಿಸಿ ಮುಂದೆ ಬಳಸಲು ಅನುಕೂಲವಾಗುವ ಜಾಗರೂಕತೆ ವಹಿಸುವುದು ಅವಶ್ಯಕ. ಖಾಲಿ ಪೆಟ್ಟಿಗೆಗಳನ್ನು ಉಗ್ರಾಣದಲ್ಲಿ ಶೇಖರಿಸುವಾಗ ಒಂದರ ಮೇಲೆ ಒಂದರಂತೆ ಪ್ರತಿ ಸಾಲಿನಲ್ಲಿ 8-9 ಗೂಡು ಪೆಟ್ಟಿಗೆಗಳನ್ನು ಇಡಬೇಕು. ಕೆಳಗಿರುವ ಪೆಟ್ಟಿಗೆ ನಡುವೆ ಖಾಲಿ ಜಾಗ ಬಿಡಬೇಕು ಮತ್ತು ಒಳಗೆ ಗಾಳಿ ಪ್ರವೇಶಿಸದಂತೆ ಪಾಲಿಥಿನ್ ಪೇಪರ್ ಅನ್ನು ಬಳಸಿ ಭದ್ರವಾಗಿ ಸುತ್ತಲೂ ಬಿಗಿಯಾಗಿ ಕಟ್ಟಬೇಕು. ಈ ರೀತಿ ಪೆಟ್ಟಿಗೆಗಳ ಜೋಡಣೆಯನ್ನು ಕೊನೆಯ 2 ಪೆಟ್ಟಿಗೆಗಳವರೆಗೆ ಮಾಡಬೇಕು. ಮಣ್ಣು ಮತ್ತು ಸೆಗಣಿಯ ಮಿಶ್ರಣವನ್ನು ತುಂಬಬೇಕು. ನಂತರ ಖಾಲಿ ಇರುವ ಜೇನುಗೂಡಿನ ಪೆಟ್ಟಿಗೆಗಳಿಗೆ ಗಂಧಕ ಪುಡಿಯನ್ನು ಪ್ರತಿ ಕ್ಯೂಬಿಕ್ ಮೀಟರ್ಗೆ 230 ಗ್ರಾಂನಂತೆ ಧೂಳೀಕರಿಸಬೇಕು. ನಂತರ ಸೀಲ್ ಮಾಡಿ ಸುರಕ್ಷಿತವಾಗಿಡಬೇಕು. ಖಾಲಿ ಇರುವ ಜೇನುಗೂಡುಗಳನ್ನು ಉಗ್ರಾಣದಲ್ಲಿ ಕಡಿಮೆ ಉಷ್ಣತೆಯಲ್ಲಿ ಅಂದರೆ 0-10 ಡಿಗ್ರಿಯಲ್ಲಿ ದೀರ್ಘಕಾಲದವರೆಗೆ ಅಥವಾ 5 ತಾಸು ಉಗ್ರಾಣದಲ್ಲಿ ದಾಸ್ತಾನು ಮಾಡಬೇಕು. ಕಡಿಮೆ ಉಷ್ಣತೆಯಲ್ಲಿ ಬೆಳವಣಿಗೆ ಹಂತದಲ್ಲಿರುವ ಜೇನು ಪತಂಗದ ಎಲ್ಲ ವರ್ಗಗಳು ನಾಶವಾಗುತ್ತವೆ. ನೀರಿನಲ್ಲಿ ಕರಗುವ ಬ್ಯಾಸಿಲಸ್ ತುರಿಂಜೆನಿಸಿಸ್ ಸಿರೋಟೈಪ್ 7 ಈ ನಮೂನೆ ಮಾದರಿಯ ಉಗ್ರಾಣದಲ್ಲಿ ದಾಸ್ತಾನು ಮಾಡಿರುವ ಜೇನುಗೂಡಿನ ಸಂಗ್ರಹಕ್ಕೆ ಮತ್ತು ಜೇನುತುಪ್ಪದ ನೈಜತೆಗೆ ಯಾವುದೇ ಧಕ್ಕೆ ಬರದಂತೆ ಅದರ ಗುಣಮಟ್ಟ ಹಾಳಾಗದಂತೆ ಅತ್ಯಂತ ಸುರಕ್ಷಿತವಾದ ರಕ್ಷಣೆಯನ್ನು ನೀಡುತ್ತದೆ. ಈ ಇರುವೆಗಳು ಜೇನುಗೂಡಿನಲ್ಲಿರುವ ಎಲ್ಲಾ ಪದಾರ್ಥಗಳನ್ನು ತಿನ್ನುತ್ತವೆ. ಜೀವಂತ ಮತ್ತು ಸತ್ತಿರುವ ನೊಣಗಳು ಮರಿಗಳು ಮತ್ತು ಸಿಹಿ ಪದಾರ್ಥ ತುಪ್ಪವನ್ನು ತಿಂದು ಬರಿದು ಮಾಡುತ್ತವೆ. ಜೇನು ಸಾಕಾಣಿಕೆಯಲ್ಲಿ ಎಪಿಸ್ ಮೆಲ್ಲಿಪರೆ ಸಂತತಿಯ ಕುಟುಂಬವನ್ನು ಅತಿ ಹೆಚ್ಚಾಗಿ ಕಾಡುವ ಇರುವೆಗಳು ತೀವ್ರವಾದ ನಷ್ಟವನ್ನು ಉಂಟು ಮಾಡುತ್ತೆ. ಜೊತೆಗೆ ಜೇನು ಸಾಕಾಣಿಕೆಯಲ್ಲಿ ಅವುಗಳ ನಿರ್ವಹಣೆ ತುಂಬಾ ಸಮಸ್ಯಾತ್ಮಕ ಕೂಡ ಆಗಿದೆ. ದುರ್ಬಲ ಕುಟುಂಬಗಳು ಒಮ್ಮೊಮ್ಮೆ ಇರುವೆ ಕಾಟ ತಾಳಲಾರದೆ ಅವುಗಳಿಂದ ಸೂಕ್ತ ರಕ್ಷಣೆ ಮಾಡಿಕೊಳ್ಳುವಲ್ಲಿ ವಿಫಲವಾಗಿ ಅವು ನೆಲೆಸಿರುವ ಸ್ಥಾನದಿಂದ ಬೇರೆ ಕಡೆ ಪಲಾಯನ ಮಾಡುವುದು ಕೂಡ ಕಂಡುಬರುತ್ತದೆ. ಇವುಗಳ ನಿರ್ವಹಣೆ ಹೇಗೆಂದರೆ, ಸ್ವಚ್ಛತೆಯನ್ನು ಕಾಪಾಡುವುದು ಅತಿ ಮುಖ್ಯ. ಜೇನು ಪೆಟ್ಟಿಗೆಯನ್ನು ಅಳವಡಿಸಿರುವ ಆಧಾರ ಸ್ತಂಭದ ಕೆಳಗಡೆ ಒಂದು ಬಟ್ಟಲಿನಲ್ಲಿ ನೀರನ್ನು ತುಂಬಿಸಿ ಇಡಬೇಕು. ಇರುವೆಗಳಿಗೆ ಈ ರೀತಿ ಮಾಡುವುದರಿಂದ ಆಧಾರ ಸ್ತಂಭದ ಮೂಲಕ ಜೇನು ಪೆಟ್ಟಿಗೆ ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ. ಬೇಸಿಗೆ ಅಥವಾ ಬಿಸಿಲು ವಾತಾವರಣದಲ್ಲಿ ಪರಿಸರದಲ್ಲಿ ಹೂವಿನ ಪ್ರಮಾಣ ಕಡಿಮೆ ಇದ್ದಂತಹ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಪಾಲನೆ ಪೋಷಣೆಗಾಗಿ ಬಳಸುವ ಸಕ್ಕರೆ ದ್ರಾವಣವನ್ನು ಜೇನು ಪೆಟ್ಟಿಗೆ ಅಥವಾ ಆಧಾರ ಸ್ತಂಭಗಳ ಮೇಲೆ ಸುತ್ತಮುತ್ತ ಎಲ್ಲೂ ಚೆಲ್ಲದಂತೆ ನೋಡಿಕೊಳ್ಳಬೇಕು. ಸಾಮಾಜಿಕ ವರ್ಗಕ್ಕೆ ಸೇರಿದ ಕಣಜಗಳು ಎಪಿಸ್ ಸೆರಿವಾ ಮತ್ತು ಎಪಿಸ್ ಮೆಲ್ಲಿಪೆರೆ ಕುಟುಂಬಗಳಿಗೆ ಆಗಿಂದಾಗೆ ಭೇಟಿ ನೀಡಿ ಪ್ರೌಢಾವಸ್ಥೆಯಲ್ಲಿರುವ ಜೇನುನೊಣಗಳನ್ನು ಹಿಡಿದುಕೊಂಡು ತಮ್ಮ ಗೂಡುಗಳಿಗೆ ಪರಾರಿಯಾಗುತ್ತವೆ. ಈ ರೀತಿ ಕೊಂಡೊಯ್ದ ಜೇನುನೊಣಗಳನ್ನು ತಮ್ಮ ಮರಿಗಳಿಗೆ ಆಹಾರವನ್ನಾಗಿ ಒದಗಿಸುತ್ತವೆ. ಇವುಗಳ ನಿರ್ವಹಣೆ, ಜೇನು ಸಾಕಾಣಿಕೆ ಪ್ರದೇಶದ ಸುತ್ತಮುತ್ತ ಕಂಡುಬರುವ ಪರಭಕ್ಷಕ ಕಣಜಗಳನ್ನು ನಾಶಪಡಿಸಬೇಕು. ಜೇನು ಕುಟುಂಬಗಳನ್ನು ಸದೃಢವನ್ನಾಗಿ ಮಾಡಬೇಕು. ಅವುಗಳ ಗೂಡುಗಳಲ್ಲಿ ಹೆಚ್ಚಿನ ಆಹಾರ ಸಂಗ್ರಹವನ್ನು ಕ್ರೋಢೀಕರಿಸದಂತೆ ಮಾಡಬೇಕು. ಕೃತಕವಾಗಿ ಆಹಾರವನ್ನು ಜೇನು ಕುಟುಂಬಗಳ ಪೆಟ್ಟಿಗೆಗೆ ಸರಬರಾಜು ಮಾಡಬೇಕು, ಸಕ್ಕರೆ ಪಾನಕ ಅಥವಾ ಸಕ್ಕರೆ ದ್ರಾವಣ. ಜೇನು ಸಾಕಾಣಿಕೆ ಪೆಟ್ಟಿಗೆಗಳಲ್ಲಿ ಕೇವಲ ಒಂದು ಜೇನುನೊಣ ಸಂಚರಿಸುವಷ್ಟು ಪ್ರವೇಶ ಜಾಗವನ್ನು ಮಾತ್ರ ಬಿಡಬೇಕು. ಇದರಿಂದ ಶತ್ರುಗಳ ಪ್ರವೇಶವನ್ನು ನಿರ್ಬಂಧಿಸಬಹುದು. ಜೇನುತುಪ್ಪದ ಗುಣಮಟ್ಟ ಹೆಚ್ಚಿಸಲು ಮತ್ತು ಜೇನು ಸಂತತಿಯನ್ನು ಹೆಚ್ಚಿಸಿ ಅಧಿಕ ಪ್ರಮಾಣದಲ್ಲಿ ಜೇನುತುಪ್ಪವನ್ನು ಉತ್ಪಾದಿಸಲು ಹಾಗೂ ರೈತರ ಆದಾಯವನ್ನು ಹೆಚ್ಚಿಸಲು ಅನವಶ್ಯಕವಾಗಿ ಬಳಸುವ ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಮಾಡಬೇಕು. ಪರಿಸರದಲ್ಲಿ ನೈಸರ್ಗಿಕ ಸಮತೋಲನವನ್ನು ಕಾಪಾಡುವ ದೃಷ್ಟಿಯಿಂದ ಬೆಳೆಗಳನ್ನು ಬಾಧಿಸುವ ಕೀಟಗಳು ಆರ್ಥಿಕ ನಷ್ಟದ ಪ್ರಮಾಣವನ್ನು ಮೀರಿದಾಗ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಮಾತ್ರ ರಾಸಾಯನಿಕಗಳ ಸಿಂಪಡಣೆಯನ್ನು ಕೈಗೊಳ್ಳಬೇಕು. ರಾಸಾಯನಿಕ ಕೀಟನಾಶಕಗಳ ಬಳಕೆಗೆ ಬದಲಾಗಿ ಬೇರೆ ತಾಂತ್ರಿಕ ಕ್ರಮಗಳನ್ನು, ಜೈವಿಕ ವಿಧಾನಗಳನ್ನು, ಕೃಷಿಯಲ್ಲಿ ತಾಂತ್ರಿಕ ಮತ್ತು ಭೌತಿಕ ವಿಧಾನಗಳನ್ನು ಅನುಸರಿಸುವುದರಿಂದ ಅಧಿಕ ಇಳುವರಿಯನ್ನು ಪಡೆಯುವುದರ ಜೊತೆಗೆ ಬೇಸಾಯ ಖರ್ಚು ಕಡಿಮೆ ಮಾಡಿ ಜೇನು ಸಾಕಾಣಿಕೆಯಿಂದಲೂ ಹೆಚ್ಚುವರಿಯಾಗಿ ಆದಾಯ ಗಳಿಸಬಹುದು. ರೈತರು ಬೆಳೆಯುವ ಪ್ರತಿಯೊಂದು ಕ್ಷೇತ್ರ ಬೆಳೆ ಮತ್ತು ತೋಟಗಾರಿಕಾ ಬೆಳೆಗಳು, ತರಕಾರಿ, ಹಣ್ಣು ಮುಂತಾದ ಬೆಳೆಗಳು ಜೇನುನೊಣಗಳಿಂದ ಪರಾಗಸ್ಪರ್ಶ ಕ್ರಿಯೆಗೊಳಗಾಗುವುದರಿಂದ ತಮ್ಮ ಹೊಲ ತೋಟಗಳಿಗೆ ಜೇನುನೊಣಗಳು ಕಾಲಕಾಲಕ್ಕೆ ಭೇಟಿ ನೀಡಲು ಅನುಕೂಲಕರವಾಗುವಂತಹ ವಾತಾವರಣವನ್ನು ಕಲ್ಪಿಸಬೇಕು. ಬೇಸಿಗೆ ಮತ್ತು ಬರಪೀಡಿತ ಕಾಲದಲ್ಲಿ ಜೇನುನೊಣಗಳ ಜೀವನ ಶೈಲಿಗೆ ಯಾವುದೇ ಧಕ್ಕೆ ಬರದಂತೆ ಸದಾ ಎಚ್ಚರಿಕೆ ವಹಿಸುವುದು ಸೂಕ್ತ. ರೈತರಿಗೆ ಸಲಹೆ ಕೇಳಿದಿರಿ. ರೈತ ಬಾಂಧವರೇ, ಇದು ಇಂದಿನ ಕಿಸಾನವಾಣಿ ಕಾರ್ಯಕ್ರಮ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ. ಜನಪದ ಸಂಗೀತ ಭಜನೆ ಪದಗಳು ನಾರಾಯಣ್ ಎಸ್ ಮರಾಠಿ ಹಾಗೂ ಸಂಗಡಿಗರಿಂದ. ಜಯ ಜಯ ಜಯ ಶ್ರೀ ಗಜವದನ ಪಾಲಯ ಜಯ ಜಯ ಶ್ರೀ ಗಜವದನ ಪಾಲಯ ಮನು ಪೊರೆ ಶುಭ ಸದನಾ ಮನು ಪೊರೆ ಶುಭ ಪಾಲಯ